ಗುಣಾಕ್ಷಜೆ ಗುಣಮಜೆ ನಾರಾಜನೆ ನಮೋಸ್ತು ತರ್ಹಿ ಓಂ ಜರ್ಮನ್ಯದೇಶೇ ಸಾಮ್ರಾಜ್ಯಮಾನಸ್ಯ ಉಲ್ಲೂಗ್ರಾಮೇ ಪುಣ್ಯಕ್ಷೇತ್ರೇ ಶ್ರೀ ಕಾಮಾಕ್ಷಿಗಾಧೀಮಾನಸ್ಯೇ ಶುಭಕೃತ ವಸಮಗೋಚ್ಚಮಕಾಲೇ ಶ್ರೀಯೋತ್ಸವ ಸಾಯಂಕಾಲ ವಸಂತ ಮಂಡಲ ವಿಶೇಷ ಸಂಸಾರ ಅಷ್ಟೋತ್ಸವ ನಾಮಾವಳಿ ಪಾರಾಯಣ ವೇದೋಕ್ತ ಮಂತ್ರ